ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-525-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕೃಷಿ ರಂಗದಲ್ಲಿ ಈಗ ಕೇಳಿ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಗಳು ಅಲ್ಲದೆ ನೆರೆಯ ಜೈರಾಬಾದ್ಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು 90%. ರಾಯಚೂರು, ವಿಜಯಪುರ, ಕೊಪ್ಪಳ ಜಿಲ್ಲೆಗಳಲ್ಲಿ 80%, ಬಳ್ಳಾರಿ ಜಿಲ್ಲೆ ಒಳಗ 60%, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 70% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಚದುರದಂಗ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆ ಮಾಡಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಇದನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಪ್ರಸಾರ ಮಾಡ್ತೇವೆ. ಈಗ ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ತಜ್ಞರೊಂದಿಗೆ ಸಂವಾದ. ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗ ತಜ್ಞರಾಗಿರುವ ಡಾಕ್ಟರ್ ಜಹೀರ್ ಅಹಮದ್, ಮಣ್ಣು ವಿಜ್ಞಾನಿ ಡಾಕ್ಟರ್ ಶ್ರೀನಿವಾಸ್, ವಲಯ ಸಂಶೋಧಕರಾದ ಡಾಕ್ಟರ್ ಲಕ್ಷ್ಮಣ್ ಚಿಂಚೋಳಿ ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ಎಆರ್ ಕುರುಬಾರ್ ನಡೆಸಿಕೊಡುತ್ತಾರೆ. ಸೋಮಶೇಖರ್ ಎಸ್ರುಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕೃಷಿ ಸಂವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಈ ಕಾರ್ಯಕ್ರಮದೊಳಗ ನಾವು ಸಾಧ್ಯವಾದಷ್ಟು ತಮ್ಮ ದಿನನಿತ್ಯದ ಏನು ಕೃಷಿ ಸಮಸ್ಯೆಗಳಿರ್ತಾವ ಆ ಸಮಸ್ಯೆಗಳಿಗೆ ಕೃಷಿ ವಿಜ್ಞಾನಿಗಳ ಮೂಲಕ ಪರಿಹಾರ ಕೊಡಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ. ಇಂದಿನ ಕಾರ್ಯಕ್ರಮದೊಳಗ ಎಂದಿನಂತೆ ನಮ್ಮ ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಜಹೀರ್ ಅಹಮದ್ ಅವರು, ಮಣ್ಣು ವಿಜ್ಞಾನಿ ಡಾಕ್ಟರ್ ಶ್ರೀನಿವಾಸ್ ಅವರು, ಕೃಷಿ ಸಂಶೋಧನಾ ಕೇಂದ್ರದ ತಳಿ ತಜ್ಞರಾಗಿರುವಂತಹ ಡಾಕ್ಟರ್ ಲಕ್ಷ್ಮಣ್ ಚಿಂಚೋಳಿ, ಅಲ್ಲದೆ ಕಲಬುರಗಿಯ ಕೃಷಿ ಮಹಾವಿದ್ಯಾಲಯದೊಳಗ ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಅಮಯೋಗಿ ಕುರುಬರ್ ಅವರು ಇಂದಿನ ಕಾರ್ಯಕ್ರಮದೊಳಗ ಭಾಗವಹಿಸಿ ತಾವು ಕಂಡಿರುವಂತಹ ವಿಚಾರಗಳನ್ನ ತಮ್ಮಿಂದ ಪ್ರಸ್ತುತ ಮಾಡ್ತಾ ಇದ್ದಾರೆ. ಮತ್ತೆ ಈ ಮೂಲಕ ತಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೂಡ ತಾವು ಕಂಡುಕೊಳ್ಳಬಹುದಾಗಿದೆ. ಈಗ ಮೊದಲಿಗೆ ಡಾಕ್ಟರ್ ಜಹೀರ್ ಅಹಮದ್ ಅವರು ಬದನೆಯಲ್ಲಿರುವಂತಹ ರೋಗಗಳು ಮತ್ತು ಅವುಗಳನ್ನು ಯಾವ ರೀತಿ ನಾವು ನಿವಾರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಅವರು ಹೇಳೋದನ್ನ ಈಗ ನಾವು ಕೇಳೋಣ. ಡಾಕ್ಟರ್ ಜಹೀರ್ ಅಹಮದ್. ರೈತ ಬಾಂಧವರೇ, ಎಲ್ರಿಗೂ ಸ್ವಾಗತ. ನನ್ನ ಹೆಸರು ಜಹೀರ್ ಅಹಮದ್, ಸಸ್ಯ ರೋಗ ತಜ್ಞ ವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ. ಈ ಆಕಾಶವಾಣಿಯ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಒಂದು ಟಾಪಿಕ್ ಒಂದು ಬದನೆಯಲ್ಲಿ ಬರುವಂತಹ ರೋಗಗಳು. ಬದನೆಯಲ್ಲಿ ಬರುವಂತಹ ರೋಗಗಳಲ್ಲಿ ಮುಂದೆ ಮೊದಲನೇದಾಗಿ ಸಸಿ ಮಡಿಗಳಲ್ಲಿ ಗಿಡಗಳು ಸಾಯ್ತಾ ಇರುವಂತದ್ದು, ಆಮೇಲೆ ನಂಜು ರೋಗ ಬರುವಂತದ್ದು ಎರಡನೇದಾಗಿ, ಅದೇ ರೀತಿ ಸೊರಗ ರೋಗ ಅಂತ ಹೇಳ್ತಾರೆ ಗಿಡ ಬರುವಾಗ ಸ್ಪಿರೋಸಿಯಂ ರೋಗ ಬರುತ್ತೆ, ಆಮೇಲೆ ದುಂಡಾಣು ಸೊರಗ ರೋಗ ಅಂದ್ರೆ ಹಸಿರಾಗಿನೇ ಗಿಡಗಳು ಸಾಯ್ತಾ ಇರುವಂತದ್ದು, ಆಮೇಲೆ ಹಣ್ಣಿಗೆ ಬಂದಾಗ ಹಣ್ಣು ಕೊಳೆ ರೋಗ, ಎಲೆಗೆ ಬಂದಾಗ ಎಲೆ ಚುಕ್ಕಿ ರೋಗ. ಈ ಐದು ರೋಗಗಳು ಸಾಮಾನ್ಯವಾಗಿ ಬದನೆ ಬೆಳೆಯಲ್ಲಿ ಜಾಸ್ತಿ ಆಗಿ ಇಕೋನಾಮಿಕ್ ಲಾಸ್ ಅಂದ್ರೆ ಆರ್ಥಿಕ ಹಾನಿ ಅಥವಾ ನಷ್ಟವನ್ನು ಉಂಟು ಮಾಡುತ್ತದೆ. ಮೊದಲನೇದಾಗಿ ಬನ್ನಿ, ಮಡಿಯಲ್ಲಿ ಸಸಿಗಳನ್ನು ಯಾವ ರೀತಿ ಸಾಯ್ತದೆ ಅದರ ಲಕ್ಷಣಗಳನ್ನು ತಿಳ್ಕೊಳ್ಳೋಣ. ಈಗ ಫಸ್ಟ್ ಆಗಿ ಎರಡ್ ಮೂರು ಎಲೆ ಇದ್ದಾಗಲೇ ರೋಗಕ್ಕೆ ತುತ್ತಾದಾಗ ಕಾಂಡ ಮತ್ತೆ ವಕ್ರ ಆಗಿ ಹೋಗುತ್ತೆ, ಆಮೇಲೆ ಕಂದು ಬಣ್ಣದ ಬೇರುಗಳು ಬರ್ತವೆ, ಸಣ್ಣ ಬೇರುಗಳು ರಚನೆಗಳು ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ಸಸಿ ಮಡಿಯಲ್ಲಿ ಒಂದು ರೋಗ ನಿರ್ವಹಣೆ ಅತ್ಯವಶ್ಯಕ ಇದೆ. ರೈತರು ಏನಿದೆ, ಎರೆಹುಳ ಗೊಬ್ಬರ ಪುಡಿ ಪುಡಿ ಆಗಿರಬೇಕು, ಅಂತಹ ಗೊಬ್ಬರವನ್ನು ಹಾಕಬೇಕು ಮಣ್ಣಿನೊಟ್ಟಿಗೆ ಸಸಿ ಮಡಿಯಲ್ಲಿ. ಆಮೇಲೆ ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರ 200 ಗ್ರಾಂ ಒಂದು ಸಸಿ ಮಡಿಗೆ ಹಾಕಬೇಕಾಗುತ್ತೆ. ಆಮೇಲೆ ಬಿತ್ತನೆ ಮಾಡಕ್ಕೆ ಹೋಗ್ಬೇಕಾಗುತ್ತೆ. ಕೆಲ ರೈತರು ಅಲ್ಲಿನೇ ಹಸಿಯಾಗಿ ಸಡನ್ ಆಗಿ ನಾಟಿ ಮಾಡಕ್ ಹೋಗ್ತಾರೆ. ತಕ್ಷಣ ಮಾಡಬಾರ್ದು, ಒಂದು ಹಸಿ ಮಾಡಿಸಿ ಆಗಿ ಒಂದು 1/2 ಗಂಟೆ ನಂತರ ನಾಟಿ ಮಾಡಬೇಕಾಗುತ್ತೆ. ಯಾಕಂದ್ರೆ ಹೊಸ ಮಣ್ಣಿನಲ್ಲಿ ಇರತಕ್ಕಂತ ಒಂದು ಜೈವಿಕ ಏನು ಕ್ರಿಯೆ ಇದೆ ಅದು ಆರಂಭ ಆಗ್ಬೇಕಾಗುತ್ತೆ. ಆಮೇಲೆ ಇರತಕ್ಕಂತ ಬೀಜೋಪಚಾರವನ್ನು ನಾವು ಮಾಡಬೇಕಾದ್ರೆ ನಾವು ಮೆಟಲಾಕ್ಸಿಲ್ ಅಥವಾ ಮ್ಯಾಂಕೋಸೆಬ್ 5 ಗ್ರಾಂ ಪ್ರತಿ ಕೆಜಿಗೆ ಬೀಜಕ್ಕೆ ಉಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಆವಾಗ ಬೀಜದಿಂದ ಬರುವ ರೋಗ ಮತ್ತೆ ಸಸಿ ಮಡಿಯಲ್ಲಿ ಬರುವಂತಹ ರೋಗ ಎರಡನ್ನೂ ಕೂಡ ನಿರ್ವಹಣೆ ಮಾಡಬಹುದು. ಮತ್ತೆ ಇರತಕ್ಕಂತಹ ಒಂದು ಗಿಡವನ್ನು ನೋಡಬೇಕು, ಒಂದು ವಾರ ಅಥವಾ 2 ತಿಂಗಳ ಒಳಗಡೆ ನೋಡ್ಕೊಳ್ಬೇಕು. ಗೊಂಚಲು ಗೊಂಚಾಗಿ ಲಕ್ಕಿ ತಪ್ಪಲ ಆದಂಗೆ ಕಾಣ್ತಾ ಇದೆ, ಇದು ವೈರಸ್ ನಂಜು ರೋಗ. ಆಮೇಲೆ ಹಳದಿ ಆಗುತ್ತೆ ಅಂತ ಅರ್ಥ, ಎಲೆ ಹಳದಿ ಆಗಿ ಗಿಡಗಳು ಎಫೆಕ್ಟ್ ಆಗುತ್ತೆ. ಈ ರೋಗ ಬಂದ ತಕ್ಷಣನೆ 2-3 ದಿನಗಳಲ್ಲಿನೇ ಕಿತ್ತು ತೆಗಿಬೇಕಾಗುತ್ತೆ, ಇಲ್ಲದ್ರೆ ಇನ್ನೂ 1,000 ಗಿಡಕ್ಕೆ ಆ ಕಡೆಗೆ ಪಕ್ಕಕ್ಕೆ ಹರಡುವ ಸಾಧ್ಯತೆ ಇದೆ. ಈ ರೋಗ ಹರಡದಂತೆ ಕೂಡ ರೈತರು ಬೇವಿನ ಎಣ್ಣೆ 2 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬೇಕಾಗುತ್ತೆ. ಇನ್ನೊಂದು ಬರುವಂತಹ ರೋಗ ಅಂದ್ರೆ ಬೂದಿ ರೋಗ. ಅಕ್ಟೋಬರ್ ನವೆಂಬರ್ ಡಿಸೆಂಬರ್ 3 ತಿಂಗಳು ಬಹಳಷ್ಟು ಜಾಗೃತಿ ಇರಬೇಕಾಗುತ್ತೆ. ಮೇಲ್ಮೈಯಲ್ಲಿ ಬೆಂಡೆಗಾಗ್ಲಿ ಬದನೆಗಾಗ್ಲಿ ಮೆಣಸಿನಕಾಯಿ ಆಗ್ಲಿ ಬೂದಿ ರೋಗ ಬರುವಂತಹ ಒಂದು ಲಕ್ಷಣಗಳು ಜಾಸ್ತಿ ಇರುತ್ತವೆ. ಎಲೆಗಳೆಲ್ಲಾ ಹಳದಿಯಾಗಿ ಬೂದಿಯ ಅಂಶ ಕೂತ್ಕೊಂಡು ಎಲೆಗಳನ್ನೇ ಬಿದ್ದೊಳಗುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಕಾರ್ಬನ್ಡೈಸಿಮ್ 1 ಗ್ರಾಂ ಪ್ರತಿ ಲೀಟರ್ ನೀರಲ್ಲಿ ಹಾಕಿ ಬೆರೆಸಿಬಿಟ್ಟು ಸಿಂಪಡಣೆ ಮಾಡಬೇಕಾಗುತ್ತೆ. ಅಥವಾ ನೀರಿನಲ್ಲಿ ಕರಗುವ ಗಂಧಕ ಸಿಗುತ್ತೆ, ವೆಟೆಬಲ್ ಸಲ್ಫರ್ ಅಂತ ಹೇಳ್ತೇವೆ, ಅದನ್ನು 3 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಹಾಕಿ ಸಿಂಪಡಣೆ ಮಾಡಿದ್ರೆ ಬರುವಂತಹ ಬೂದಿ ರೋಗವನ್ನು ಹತೋಡಿ ಮಾಡಬಹುದು. ಆಮೇಲೆ ಬೂದಿ ಅಂಶ ಅಲ್ಲಿ ಇರತಕ್ಕಂತಹ ರೈತರು ಅಷ್ಟೇ, ಇಲ್ಲಿ ಯಾವುದೇ ಕಾರಣಕ್ಕೂ ಅತಿಯಾಗಿ ಸಾಂದ್ರತೆ ಇರತಕ್ಕಂತಹ ಸನ್ನಿವೇಶ ನೋಡ್ಕೊಂಡ್ರೆ ಹತ್ತಿರ ನಾಟಿ ಮಾಡಿದಾಗ ಇದು ಪ್ರಸಾರ ಆಗುತ್ತೆ. ಮಧ್ಯಾಹ್ನ ಅಥವಾ ಅದರ ಮುಂಚೆನೆ ನಾವು ಇದರ ಸಿಂಪಡಣೆಗಳು ಮಾಡಬೇಕಾಗುತ್ತೆ. ಯಾಕಂದ್ರೆ ಬಿಸಿಲಿನ ಥಂಡಿ ದಿನಗಳಲ್ಲಿ ರಾತ್ರಿ ಚಳಿ ಜಾಸ್ತಿ ಇರುತ್ತೆ, ಮಧ್ಯಾಹ್ನ ಬಿಸಿಲು ಕೂಡ ಖಡಕ್ ಇರುತ್ತೆ, ಅಷ್ಟೇ ಸ್ಟ್ರಾಂಗ್ ಇರುತ್ತೆ. ಅದಕ್ಕೋಸ್ಕರ ಮುಂಜಾನೆ ಈ ಕಾರ್ಯಕ್ರಮವನ್ನು ಸಿಂಪಡಣೆ ಮಾಡಬೇಕಾಗುತ್ತೆ. ಬೂದಿಯ ರೋಗ ನಿರ್ವಹಣೆ ಮಾಡಕ್ಕೆ ಒಂದು ಗಂಧಕ 3 ಗ್ರಾಂ ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬೇಕಾಗುತ್ತೆ. ಅದೇ ರೀತಿ ಬುಡಕೊಳೆ ರೋಗ ಬರುತ್ತೆ ಸ್ಕ್ಲಿರೋಸಿಯಂ ಇಂದಾಗಿ. ಸ್ಕ್ಲಿರೋಸಿಯಂ ಇಂದ ಬಂದಂತಹ ಬುಡಕೊಳೆ ರೋಗವನ್ನು ಗಿಡದಿಂದ ಕೆಳಗೆ ನೋಡಿದ್ರೆ ಎಲ್ಲವೂ ಕಪ್ಪು ಕಪ್ಪಾಗಿಬಿಡ್ತವೆ. ಎಷ್ಟು 2 ತಿಂಗಳು 3 ತಿಂಗಳು ಆದ್ರೂ ಗಿಡದ ಬೆಳವಣಿಗೆ ಆಗಲ್ಲ, ಕುಂಠಿತಾಗುತ್ತೆ. ಇದು ಮಣ್ಣಿನಲ್ಲಿ ಇರ್ತಕ್ಕಂತಹ ರೋಗಾಣು. ಈ ರೋಗಕ್ಕೂ ಅಷ್ಟೇ, ಈಗಾಗಲೇ ನಾವು ಹೇಳಿದ್ದೇವೆ ಟ್ರೈಕೋಡರ್ಮ, ಅದನ್ನು ಬೀಜೋಪಚಾರ ಮಾಡುವಾಗ ಅಥವಾ ಫೀಲ್ಡ್ಗೆ ಹಾಕಬೇಕಾಗುತ್ತೆ. 1 ಎಕರೆಗೆ 3 ಕೆಜಿ ಟ್ರೈಕೋಡರ್ಮ ಬರೆಸ್ಕೊಂಡು ಬಡ್ಡೆ ತೊಯ್ಯೋಂಗೆ, ಅಂದ್ರೆ ಬಗಲ್ ಪಂಪ್ ಏನಿರುತ್ತೆ 16 ಲೀಟರ್ಗೆ, ಅದನ್ನು 100 ಗ್ರಾಂ ಹಾಕಿ ಬಟ್ಟೆ ತೊಯ್ಯೋಂಗೆ ಹಾಕಿದ್ರೆ ಈ ರೋಗವನ್ನು ಹತೋಟಿ ಮಾಡಬಹುದು. ಅತಿಯಾದ ನೀರು ಕೂಡ ಈ ರೋಗಕ್ಕೆ ಹೆಚ್ಚು ಮಾಡುತ್ತದೆ. ಅದಕ್ಕೋಸ್ಕರ ದಯವಿಟ್ಟು ರೈತರು ಪದೇ ಪದೇ ನೀರು ಜಾಸ್ತಿ ಕೊಡಬೇಡಿ. ಏನು ನಿಗದಿತ ಇದೆ ವಾರಕ್ಕೊಂದ್ಸಲ ಅಷ್ಟೇ ವಾತಾವರಣ ನೋಡಿಕೊಂಡು ಅದಕ್ಕೆ ನೀರು ಕೊಡಬೇಕಾಗುತ್ತೆ. ಇನ್ನೊಂದು ದುಂಡಾಣು ಸೊರಗು ರೋಗ. ರಾತ್ರಿ ಟೈಮಲ್ಲಿ ರಿಕವರಿ ಆಗುತ್ತೆ, ಹಗಲೊತ್ತು ಈ ಎಲ್ಲಾ ಗಿಡಗಳು ಬಾಗಿದಂಗೆ ಆಗುತ್ತೆ, ನೆಟೆ ಹೋದಂಗೆ ಕಾಣುತ್ತದೆ. ಆದ್ರೆ ತಪ್ಪಲ ಉದುರಲ್ಲ, ಎಲೆ ಎಲ್ಲ ಹಳದಿನೂ ಆಗಲ್ಲ, ಗ್ರೀನ್ ಆಗಿನೇ ಹಸಿರಾಗಿನೇ ಒಣಗ್ತಾ ಇರುತ್ತೆ. ಈ ರೋಗವನ್ನು ರೈತರು ನಿರ್ವಹಣೆ ಮಾಡಬೇಕಾದ್ರೆ ಈ ರೋಗದ ಒಂದು ಲಕ್ಷಣ ತಿಳ್ಕೊಳ್ಳಿ, ಆವಾಗ ಮಾತ್ರ ಈಗ ರೋಗದ ನಿರ್ವಹಣೆ ಸಾಧ್ಯ ಆಗುತ್ತೆ. ಈ ಲಕ್ಷಣ ಕಂಡು ಕೂಡಲೇ ಮಧ್ಯಾಹ್ನ ಹೊತ್ತು ಏನು ನೀರು ಕೊಡ್ತಾದ್ರೆ ಆ ನೀರನ್ನು ಆದಷ್ಟು ರೈತರು 4 ಗಂಟೆ ನಂತರ ಕೊಡಬಾರ್ದು, ಮುಂಜಾನೆ ಕೊಡಬೇಕಾಗುತ್ತೆ, ರಿಕವರಿ ಆಗುತ್ತೆ. ಆಮೇಲೆ ಸುಡೋಮನಾಸ್ ದುಂಡಾಣು ನಾಶಕ, ಅದನ್ನು 1 ಲೀಟರ್ 1 ಎಕರೆಗೆ ಕೊಡಬೇಕಾಗುತ್ತೆ, ಅಥವಾ 5 ml ಪರ್ 1 ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಈ ರೋಗವನ್ನು ಹತೋಟಿ ಮಾಡಬಹುದು. ಅದಕ್ಕೋಸ್ಕರ ಸಮಗ್ರ ಪದ್ಧತಿಯಾದಂತಹ ರೋಗವನ್ನು ನಿರ್ವಹಣೆ ಮಾಡಿದ್ರೆ ಮಾತ್ರ ಈ ಒಂದು ನಿರ್ವಹಣೆ ಆಗುತ್ತೆ. ಆಕಾಶವಾಣಿಯಲ್ಲಿ ಈ ವಾರದ ಈ ಒಂದು ಬದನೆ ಬಗ್ಗೆ ನಾವು ಹೇಳಿದ್ದೇವೆ. ಇದರ ಬಗ್ಗೆ ರೈತರು ಎಚ್ಚರಿಕೆಯಾಗಿ ಒಂದು ನಿರ್ವಹಣೆ ಕಳೆ ಮಾಡಬೇಕಾಗುತ್ತೆ. ಎಲ್ಲಿ ಹಣ್ಣು ಕೊಳೆ ಇದೆಯಾ, ಹಣ್ಣು ಕೊಳೆ ಪೀಡಿತಂತ 1-2 ಗಿಡ ಅಥವಾ ಅಲ್ಲಿ ಹಣ್ಣು ಕೊಳೆ ಇದ್ರೆ ಅದನ್ನು ನಿರ್ಮೂಲನೆ ಮಾಡಬೇಕಾಗುತ್ತೆ, ದೂರ ಎಸಿಬೇಕಾಗುತ್ತೆ. ಅಲ್ಲಿ ನೀವು ಮೆಟಲಾಕ್ಸಿಲ್ ಅಥವಾ ರಿಡೋಮಿಲ್ 2 ಗ್ರಾಂ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಬರುವಂತಹ ಕಾಯಿ ಕೊಳೆ ಅಥವಾ ಹಣ್ಣು ಕೊಳೆ ರೋಗವನ್ನು ಹತೋಟಿ ಮಾಡಬಹುದು. ಧನ್ಯವಾದಗಳು. ಡಾಕ್ಟರ್ ಜೈರ್ ಅಹಮದ್ ಅವರನ್ನ ತಾವು ಸಂಪರ್ಕ ಮಾಡಿ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಬಹುದು. ಅವರ ಮೊಬೈಲ್ ನಂಬರ್ ನಾನು ಹೇಳ್ತೀನಿ, ನೋಟ್ ಮಾಡ್ಕೊಳ್ರಿ. 9845300326. ಇನ್ನ ಡಾಕ್ಟರ್ ಅಮಯೋಗಿ ಕುರುವರ್ ಅವರು ತೋಟಗಾರಿಕಾ ತಜ್ಞರು. ಅವರು ಕಳೆದ ವಾರಗಳಲ್ಲಿ ತಮಗ ಹೇಳಿದ್ದಾರೆ ಯಾವ ರೀತಿ ಹಣ್ಣಿನ ಗಿಡಗಳ ಒಂದು ತೋಟವನ್ನ ಮಾಡಬೇಕು, ಸ್ಥಾಪನೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ. ಇವತ್ತಿನ ಕಾರ್ಯಕ್ರಮದೊಳಗೆ ಅವರು ಯಾವ ರೀತಿ ಗಿಡಗಳಿಗೆ ಚಟ್ನಿ ಮಾಡಬೇಕು, ಅವುಗಳಿಗೆ ಒಂದು ಸರಿಯಾದ ಆಕಾರವನ್ನ ಕೊಟ್ಟು ಅವು ಫಲಪ್ರದವಾಗಿ ಬೆಳೆಯುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ತಮಗ ತಿಳಿಸಿಕೊಡ್ತಾ ಇದ್ದಾರೆ. ಅವ್ರು ಹೇಳೋದನ್ನ ಈಗ ನಾವು ಕೇಳೋಣ. ಡಾಕ್ಟರ್ ಕುರುಬರ್ ಅವರು, ಈ ದಿನ ನಾನು ರೈತ ಬಾಂಧವರಿಗೆ ಈ ಅಧಿಕ ಸಾಂದ್ರತೆಯಲ್ಲಿ ನಾಟಿ ಮಾಡಿದ ಪೇರಲ ಗಿಡಗಳ ನಿರ್ವಹಣೆ ಬಗ್ಗೆ ಕೆಲವು ವಿಷಯಗಳನ್ನು ಹೇಳಿಕೆ ಬಯಸ್ತೇನೆ. ರೈತ ಬಂಧುಗಳು ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಹಣ್ಣಿನ ಬೆಳೆ ಒಂದು ತೋಟಗಳು ಅಥವಾ ಕೃಷಿ ಹೆಚ್ಚಿನ ರೈತರು ಬಹಳ ವೇಗವಾಗಿ ಇವತ್ತು ಮಾಡ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ ಅಂದರೆ ಈ ಒಂದು ಹಣ್ಣಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇರುವುದರಿಂದ. ಯಾಕಂದ್ರೆ ಈ ಸಕ್ಕರೆ ಕಾಯಿಲೆ ಇರುವಂತಹ ವ್ಯಕ್ತಿಗಳು ಈ ಒಂದು ಹಣ್ಣನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡ್ತಾ ಇರೋದು, ಮತ್ತು ಎರಡನೇದಾಗಿ ನಾಟಿ ಮಾಡಿದ ಮೊದಲನೇ ವರ್ಷದಲ್ಲಿ ಈ ಒಂದು ಗಿಡಗಳು ಹಣ್ಣು ಕೊಡೋದ್ರಿಂದ ರೈತರಿಗೂ ಸಹ ಹೆಚ್ಚಿನ ಲಾಭವನ್ನು ಆಗ್ತಾ ಇದೆ. ಅದೇ ರೀತಿಯಾಗಿ ಪ್ರತಿಯೊಂದು ಎಕರೆಯಲ್ಲಿ ಹೆಚ್ಚಿನ ಗಿಡಗಳ ಒಂದು ನಾಟಿ ಮಾಡೋದ್ರಿಂದ ರೈತರು ಸಹ ಲಾಭವನ್ನ ಹೆಚ್ಚಿಗೆ ಪಡಿತಾ ಇದ್ದಾರೆ. ಆದರೆ ರೈತರಿಗೆ ಅಧಿಕ ಸಾಂದ್ರತೆ ಪದ್ಧತಿಯಲ್ಲಿ ಗಿಡಗಳನ್ನು ನಾಟಿ ಮಾಡ್ತಾ ಇದ್ದದ್ದು ನಾವು ಇವತ್ತು ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ. ಮೊದಲಿಗೆ ನಾವೇನ್ ಮಾಡ್ತಿದ್ದೇವೆ ನೋಡ್ತಾ ಇದ್ದೇವೆ ಅಂದ್ರೆ ಪೇರಲ ಗಿಡಗಳನ್ನ ಪ್ರತಿ ಒಂದು ಸಾಲಿನ ಸಾಲಿಗೆ ಗಿಡದಿಂದ ಗಿಡಕ್ಕೆ 18 ಫೀಟಿನ ಅಂತರದಲ್ಲಿ ನಾಟಿ ಮಾಡ್ತಾ ಇದ್ರು. ಇದರಿಂದ ಏನಾಗ್ತಿತ್ತು ಅಂದ್ರೆ ಸರಾಸರಿ 1 ಎಕರೆಗೆ 130-135 ಗಿಡಗಳು ನಾಟಿ ಮಾಡಬಹುದಿತ್ತು. ಇವತ್ತು ಅದೇ ಒಂದು ಪೇರಲ ಗಿಡಗಳನ್ನು ಇವತ್ತು ಅಧಿಕ ಸಾಂದ್ರತೆಯಲ್ಲಿ ಅಂದ್ರೆ ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನಿಂದ ಸಾಲಿಗೆ ಅತಿ ಕಡಿಮೆ ಒಂದು ಅಂತರದಲ್ಲಿ ಇವತ್ತು ನಾಟಿ ಮಾಡಿ ರೈತರು ಹೆಚ್ಚಿನ ತೋಟಗಳನ್ನು ಇವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ರೈತರು ಇವತ್ತು ಅಧಿಕ ಸಾಂದ್ರತೆ ಪದ್ಧತಿಯಲ್ಲಿ ಬೇರೆ ಗಿಡಗಳನ್ನು ನಾಟಿ ಮಾಡೋದು ಮಾತ್ರ ಇವತ್ತು ಮಾಡ್ತಾ ಇದ್ರೆ, ಹೆಚ್ಚಿನ ಪ್ರಮಾಣದಲ್ಲಿ ನಾನು ಎಷ್ಟೋ ದಿನ ರೈತರ ತೋಟಗಳಿಗೆ ಭೇಟಿ ಇಟ್ಟಾಗ ಸುಮಾರು 60-70% ರೈತರು ಈ ಪೇರಲೆ ಗಿಡಗಳನ್ನು ಅಧಿಕ ಸಾಂದ್ರತೆಯಲ್ಲಿ ನಾಟಿ ಮಾಡಿದ್ದು ಮಾತ್ರ ನೋಡ್ತಾ ಇದ್ದಾನೆ. ಆದರೆ 4-5 ವರ್ಷಗಳ ನಂತರ ಗಿಡಗಳಲ್ಲಿ ಇಳುವರಿ ಕಡಿಮೆ ಆಗಿ ಹೂವು ಮತ್ತು ಹಣ್ಣಿನ ಒಂದು ಪ್ರಮಾಣ ಕಡಿಮೆ ಆಗಿ ಕೆಲವೊಂದು ಸಮಯ 6 ವರ್ಷ ನಂತರ ಗಿಡಗಳು ಹೂವನ್ನೇ ಬಿಡದೆ ಕಾಯಿಗಳನ್ನು ಕಚ್ಚದೆ ಹೆಚ್ಚಿನ ಒಂದು ಅಧಿಕ ಆದಾಯದ ತೊಂದರೆಯನ್ನು ರೈತರು ಅನುಭವಿಸ್ತಾ ಇರೋದು ನಾನು ನೋಡ್ತಾ ಇದ್ದೇನೆ. ಇದಕ್ಕೆ ಮೂಲ ಕಾರಣ ಏನಂದ್ರೆ, ನೀವು ಅಧಿಕ ಸಾಂದ್ರತೆ ಪದ್ಧತಿಯಲ್ಲಿ ನೀವು ಗಿಡಗಳನ್ನು ನಾಟಿ ಮಾಡುವುದರಿಂದ ನಾಟಿ ಮಾಡಿದ ಮೊದಲನೇ ವರ್ಷದಿಂದಲೇ ಸರಿಯಾದ ರೀತಿಯಲ್ಲಿ ಆಕಾರ ಮತ್ತು ಚಾಟ್ನಿ ಮಾಡುವುದನ್ನು ನಾನು ಹೆಚ್ಚಿನ ರೈತರು ಮಾಡುತ್ತದೇ ಇರೋದನ್ನು ನಾನು ಕಂಡಿದ್ದೇನೆ. ಆದ್ದರಿಂದ ರೈತರು ಈ ಅಧಿಕ ಸಾಂದ್ರತೆ ಪದ್ಧತಿಯಲ್ಲಿ ನಾಟಿ ಮಾಡಿದ ಗಿಡಗಳನ್ನ ನಾಟಿ ಮಾಡಿದ ಮೊದಲನೇ ವರ್ಷದಿಂದ ಸರಿಯಾದ ರೀತಿಯಲ್ಲಿ ನೀವು ಅವುಗಳಿಗೆ ಆಕಾರ ಕೊಡಬೇಕು. ಮೊದಲನೇದು, ನಾಟಿ ಮಾಡಿದ ಮೊದಲನೇ ವರ್ಷ ಸುಮಾರು ಗಿಡಗಳನ್ನ 3-4 ತಿಂಗಳ ಬೆಳವಣಿಗೆ ಬಿಡಬೇಕು. ಗಿಡ 3-4 ತಿಂಗಳ ಬೆಳವಣಿಗೆ ಆದ ನಂತರ ಏನ್ ಮಾಡ್ಬೇಕಂದ್ರೆ, ನೆಲದಿಂದ ಮುಖ್ಯ ಕಾಂಡವನ್ನ 2.5 ಫೀಟ್ಗೆ ಕಟಾವು ಮಾಡಬೇಕು, ಕಟ್ ಮಾಡಿ ತೆಗಿಬೇಕು. ಅದ ನಂತರ ಆ ಕಟ್ ಮಾಡಿದ ಜಾಗದ ಕೆಳಗಡೆ ಚಿಗುರುಗಳು ಬರಲಿಕ್ಕೆ ಪ್ರಾರಂಭ ಆಗ್ತವೆ. ಪ್ರತಿ ಗಿಡದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಚಿಗುರುಗಳನ್ನು ನೋಡ್ತೀರಿ. ಆದ್ರೆ ನಾವೆಲ್ಲ ಚಿಗುರುಗಳನ್ನ ಅವನ್ನ ಇಟ್ಟುಕೊಳ್ಳದೇ ಪ್ರತಿ ಗಿಡಕ್ಕೆ 4-5 ಚಿಗುರುಗಳನ್ನ ಅಂದ್ರೆ ಒಳ್ಳೆಯ ರೀತಿಯಲ್ಲಿ ಬೆಳೆದಂತ ಒಂದು ಕಾಂಡವನ್ನ ಇಟ್ಟುಕೊಂಡು, ರೆಂಬೆ ಅಂತ ಹೇಳಿ ಕರಿತೀವಿ, ರೆಂಬೆಗಳನ್ನ ಇಟ್ಟುಕೊಂಡು ಆ ರೆಂಬೆಗಳು 4 ದಿಕ್ಕಿ ಒಂದೊಂದು ರೀತಿಯಲ್ಲಿ ಬೆಳೆದಂತ ನೋಡ್ಕೊಂಡ್ಬಿಟ್ಟು ಆ ಉಳಿದವುಗಳನ್ನ ತೆಗೆದುಹಾಕ್ಬೇಕು. ಇದು ಅವಶ್ಯವಾಗಿ ರೈತರು ಮಾಡಲೇಬೇಕು. ಇದು ಹೆಚ್ಚು ಜನ ರೈತರು ಈ ರೀತಿ ಮಾಡ್ತಾ ಇಲ್ಲ. ಆಮೇಲೆ ಆ 4 ರೆಂಬೆಗಳು ಮತ್ತೆ ಬೆಳವಣಿಗೆ ಪ್ರಾರಂಭ ಆಗ್ತವೆ, ಅವುಗಳನ್ನಾಗಿ ಬೆಳವಣಿಗೆ ಬಿಡಬೇಕು. ಅವು ಮತ್ತೆ 2-3 ತಿಂಗಳಾದ ನಂತರ ನಿಮಗೆ 2-4 ಫೀಟ್ ಅವು ಬೆಳಿಬಹುದು. ಆದರೆ ಆ 4 ರೆಂಬೆಗಳನ್ನು 4 ಅಥವಾ 2 ಫೀಟ್ 3 ಫೀಟ್ ಎಷ್ಟೇ ಬೆಳಿಲೇವು, ಅವುಗಳನ್ನು ಮತ್ತೆ 1 ಫೀಟ್ ಅಂತರದಲ್ಲಿ 4 ರೆಂಬೆಗಳನ್ನು ಕಟಾವು ಮಾಡಬೇಕು. ಇವು 4 ರೆಂಬೆಗಳು ಕಟಾವು ಮಾಡೋದ್ರಿಂದ ಏನಾಗುತ್ತೆ, ಆ ಕಟಾವು ಮಾಡಿದ ಕೆಳಗಡೆ ಮತ್ತು ಹೊಸ ಚಿಗುರುಗಳು ಬರುತ್ತವೆ. ಆ ರೆಂಬೆ ಮೇಲೆ ಬರುವಂತಹ ಎಲ್ಲ ಚಿಗುರುಗಳನ್ನು ನೀವು ತೆಗಿಬಾರದು, ಎಲ್ಲ ಚಿಗುರನ್ನು ಬಿಡಬೇಕು. ಯಾಕಂದ್ರೆ ಆ ಎಲ್ಲ ಚಿಗುರುಗಳ ಮೇಲೆ ನಾವು ಹೂವು ಮತ್ತು ಕಾಯಿ ಕಟ್ಟುವುದನ್ನು ನೋಡ್ತೀವಿ. ಆದ್ರಿಂದ 4 ರೆಂಬೆ ಮೇಲೆ ಬರುವಂತಹ ಎಲ್ಲ ಚಿಗುರುಗಳನ್ನ ಬಿಟ್ಟು ಆಮೇಲೆ ಏನು ಫಸಲನ್ನು ಹಣ್ಣುಗಳನ್ನು ಕಟಾವು ಮಾಡಿದ ನಂತರ, ಕಟಾವು ಮುಗಿತಪ್ಪ ಹಣ್ಣುಗಳನ್ನು ತಂದಾಗ ಮತ್ತೆ ಮುಂದಿನ ಯಾವ ಸಮಯದಲ್ಲಿ ತಮಗೆ ಹಣ್ಣುಗಳು ಬೇಕು ಅದಕ್ಕಿಂತ ಮುಂಚಿತವಾಗಿ ಈ 4 ರೆಂಬೆ ಬೆಳೆದಂತ ಎಲ್ಲ ರೆಂಬೆಗಳು ಯಾವ್ಯಾವ ಹಣ್ಣುಗಳು ಬಿಟ್ಟಿದ್ದಾವೆ ರೆಂಬೆಗಳು, ಈ 4 ಮೇಲೆ ಒಂದು 20-30 ರೆಂಬೆಗಳು ಇರಬಹುದು. ಆ 20-30 ರೆಂಬೆಗಳನ್ನ ನೀವು ಮತ್ತೆ ಬೆಳೆದಂತ ಅರ್ಧ ಭಾಗ ಅಂದ್ರೆ ಇವತ್ತು 3 ಫೀಟ್ ಬೆಳೆದಿತ್ತಂದ್ರೆ 1.5 ಫೀಟ್ಗೆ, 4 ಫೀಟ್ ಬೆಳೆದಿತ್ತಂದ್ರೆ 2 ಫೀಟ್ಗೆ ನೀವು ಮತ್ತೆ ಕಟಾವು ಮಾಡಬೇಕು. ಇದು ಕಂಪಲ್ಸರಿ ಮಾಡಲೇಬೇಕು. ಈ ರೀತಿ ಮಾಡುವುದರಿಂದ ಏನಂತ, ಅದು ಮೊದಲನೇ ವರ್ಷದ ಕಟಾವು. ಹೀಗೆ ನೀವು ಕಟಾವು ಮಾಡಿದ ನಂತರ ಮತ್ತೆ ಆ ರೆಂಬೆಗಳ ಮೇಲೆ ಹೂವು ಮತ್ತು ಕಾಯಿಗಳು ಬರ್ತವೆ, ಮತ್ತೆ ನೀವು ಕಟಾವು ಮಾಡಬೇಕು. ಹೀಗೆ 5-6 ವರ್ಷಗಳವರೆಗೆ ಹೀಗೆ ಕಟಾವು ಮಾಡ್ಕೊತ ಹೋದಾಗ ಆ ಗಿಡದ ಎತ್ತರ ಏನಾಗ್ತದೆ, 4-5 ಫೀಟ್ 6 ಫೀಟ್ ಆಗುತ್ತೆ. 4-5 ವರ್ಷ ನಂತರ ನೀವು ಮತ್ತೆ 2 ವರ್ಷ ಹಿಂದ್ಗಡೆ ಎಲ್ಲಿ ನೀವು ಕಟಾವು ಮಾಡಿದ್ರಿ ಆ ಹಂತಕ್ಕೆ ಕೆಳಮಟ್ಟಕ್ಕೆ ಬರಬೇಕು. ಕೆಳಮಟ್ಟದಲ್ಲಿ ಮತ್ತೆ ಆ 4 ರೆಂಬೆಗಳನ್ನ 2 ವರ್ಷ ಹಿಂದ್ಗಡೆ ಕಟಾವು ಮಾಡಿದ ಜಾಗಕ್ಕೆ ಕಟ್ ಮಾಡೋದ್ರಿಂದ ಮತ್ತೆ ಏನಾಗುತ್ತೆ, 4 ರೆಂಬೆಗಳ ಮೇಲೆ ಹೊಸ ಚಿಗುರುಗಳು ಬಂದು ನಿಮ್ಗೆ ಫಲ ಕೊಡ್ಲಿಕ್ಕೆ ಪ್ರಾರಂಭವಾಗಿ ಮತ್ತೆ ನೀವು ಮತ್ತೆ 4-5 ವರ್ಷ ಅಂದ್ರೆ 5-10 ವರ್ಷವರೆಗೆ ನೀವು ಒಳ್ಳೆ ರೀತಿಯಿಂದ ಇಳುವರಿಯನ್ನು ಪಟ್ಟು ಒಳ್ಳೆ ಗುಣಮಟ್ಟದ ಕಾಯಿಗಳನ್ನು ಒಳ್ಳೆ ಒಂದು ಇಳುವರಿಯನ್ನ ಪಡ್ಲಿಕ್ಕೆ ಸಾಧ್ಯ ಅಂತ ಹೇಳಬಹುದು. ಆದ್ರಿಂದ ರೈತರು ಇದನ್ನ ನಾನು ಹೆಚ್ಚಿನ ರೈತರು ಮಾಡ್ತಾ ಇರುವುದನ್ನು ಕಂಡಿದ್ದೇನೆ. ಆದ್ರಿಂದ ಇದನ್ನ ತಪ್ಪದೇ ರೈತರು ಈ ಒಂದು ಆಕಾರ ಕೊಡುವುದನ್ನ, ಚಟ್ನಿ ಮಾಡುವುದನ್ನ, ಅಧಿಕ ಸಾಂದ್ರತೆ ಪದ್ಧತಿ ಪೇರಲಲ್ಲಿ ಮಾಡುವುದರಿಂದ ಹೆಚ್ಚಿನ ಲಾಭವನ್ನು ಪಡಲಿಕ್ಕೆ ಸಾಧ್ಯ ಇದೆ. ಇದರಿಂದ ಎಲ್ಲ ರೈತರು ಈ ಒಂಥರ ನಿರ್ವಹಣೆ ಮಾಡಿ ಹೆಚ್ಚಿನ ಲಾಭವನ್ನು ಪಡಿಬೇಕು ಅಂತ ಹೇಳಿ ಬಯಸ್ತೇನೆ. ನಮಸ್ಕಾರಗಳು. ತಮಗೆಲ್ಲ ಈ ವಿಚಾರಗಳು ಕೇಳಿ ಬಹಳ ಖುಷಿ ಅನಿಸಿರಬಹುದು. ಯಾವ ರೀತಿ ನಾವು ಸರಿಯಾಗಿ ನಿರ್ವಹಣೆ ಮಾಡೋದ್ರ ಕಡೆ ಲಕ್ಷ್ಯ ವಹಿಸಬಹುದು ಅನ್ನೋದರ ಕುರಿತು ಅವರು ಕೆಲವು ಟಿಪ್ಸ್ ಗಳನ್ನ ತಮಗ ಕೊಟ್ಟಿದ್ದಾರೆ. ಇವರು ತಮಗ ಬಹಳ ಉಪಯೋಗ ಆಗಬಹುದು ಅನ್ನುವಂತಹ ವಿಚಾರ ನಮ್ದು. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ತಾವು ಡಾಕ್ಟರ್ ಕುರ್ವರ್ ಅವರನ್ನ ಮಾತಾಡಿಸಬಹುದು. ಅವರ ಮೊಬೈಲ್ ನಂಬರ್ ಇಲ್ಲದ 9448303373. ಕಡಲೆ ಬಿತ್ತನೆ ಮಾಡುವಂತಹ ವಿಚಾರ ಅನೇಕ ರೈತರದು ಇರ್ತದ. ಅದಕ್ಕಾಗಿ ಇಲ್ಲಿ ಡಾಕ್ಟರ್ ಲಕ್ಷ್ಮಣ್ ಚಿಂಚೋಳಿ ಅವರು ದಳಿತಜ್ಞರು. ಅವರು ಕಡಲೆ ಒಳಗ ಇರುವಂತಹ ತಳಿಗಳ ಬಗ್ಗೆ ತಮಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಅವರು ಹೇಳೋದನ್ನ ನಾವೀಗ ಕೇಳೋಣ. ರೈತ ಬಾಂಧವರಿಗೆ ನಮಸ್ಕಾರ. ನಾನು ಇವತ್ತು ನಿಮಗೆ ಕಡಲೆಯಲ್ಲಿ ಅಧಿಕ ಇಳುವರಿಗಾಗಿ ಸುಧಾರಿತ ತಳಿಗಳ ಬಗ್ಗೆ ಮತ್ತು ನಮ್ಮ ವಲಯಕ್ಕೆ ಸೂಕ್ತವಾದ ತಳಿಗಳ ಬಗ್ಗೆ ಸ್ವಲ್ಪ ಗಮನಕ್ಕೆ ತರಬೇಕಂತ ಮಾತಾಡ್ತಾ ಇದ್ದೀನಿ. ಮೊಟ್ಟ ಮೊದಲಿಗೆ ರೈತರ ಉತ್ಪಾದನೆಯಲ್ಲಿ ನೀವು ನೋಡಿ, ನಿಮ್ಮ ಭೂಮಿ ಮತ್ತು ವಲಯಕ್ಕೆ ಅನುಗುಣವಾಗಿ ಇರುವ ತಳಿಗಳನ್ನು ಆಯ್ಕೆ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಆದ್ದರಿಂದ ರೈತರು ತಳಿಯ ಆಯ್ಕೆಯಲ್ಲಿ ಬಹಳ ಒತ್ತು ಕೊಡಬೇಕು. ರೈತರು ಲಾಭದಾಯಕ ಕೃಷಿಗಾಗಿ ತಮ್ಮ ವಲಯ ಮತ್ತು ಭೂಮಿಗೆ ತಕ್ಕಂತೆ ತಳಿಗಳ ಆಯ್ಕೆ ಮಾಡಿಕೊಳ್ಳದಿದ್ದರೆ ನಿಮಗೆ ಇತರೆ ಸಾಮಗ್ರಿಗಳನ್ನು ನೀವು ಖರ್ಚು ಮಾಡಿದನ್ನು ವ್ಯರ್ಥವಾಗುತ್ತದೆ. ಅದಕ್ಕೆ ತಳಿಗಳು ಆಯ್ಕೆ ಮಾಡುವಾಗ ನಮ್ಮ ವಲಯಕ್ಕೆ ಮತ್ತೆ ನಮ್ಮ ಭೂಮಿಗೆ ಯಾವ ತಳಿ ಸೂಕ್ತವಾಗಿದೆಯೋ ಆ ತಳಿಯನ್ನು ನೀವು ಆಯ್ಕೆ ಮಾಡಿ ಅದನ್ನು ಬಿತ್ತನೆಗೆ ತೆಗೆದುಕೊಳ್ಳಬೇಕು. ಮೊಟ್ಟ ಮೊದಲಿಗೆ ನಿಮಗೆ ಗೊತ್ತಿದ್ದಂಗೆ ನಮ್ಮ ರಾಜ್ಯದಲ್ಲಿ ಕಡಲೆ ಇದು ಒಂದು ಪ್ರಮುಖವಾದ ಹಿಂಗಾರು ಬೆಳೆಕಾಳು ಆಗಿದೆ. ಇದಕ್ಕಾಗಿ ನಾನು ಇವತ್ತು ನಿಮಗೆ ಹೇಳುವ ತಳಿಗಳ ಬಗ್ಗೆ ನೀವು ಸ್ವಲ್ಪ ಗಮನವಿಟ್ಟು ಕೇಳಿಕೊಳ್ಳಿರಿ. ಮೊಟ್ಟ ಮೊದಲಿಗೆ 20 ವರ್ಷದಿಂದ ಒಂದು JJ11 ಅನ್ನೋದು 11 ಅನ್ನೋದು ತಳಿಯು ಬಳಸ್ತಾ ಇದೀವಿ. ಮತ್ತೆ ಆ ತಳಿಯು ನಮ್ಮ ವಲಯಕ್ಕೆ ಬಹಳ ಸೂಕ್ತವಾಗಿರುತ್ತದೆ. 30-60% ರೈತರು ಈ ತಳಿಯ ಲಾಭವನ್ನು ಪಡೆಯುತ್ತಾರೆ. ಈ ತಳಿಯ ವಿಶೇಷ ಗುಣಗಳೆಂದ್ರೆ ಅಧಿಕ ಇಳುವರಿ, ಬಿತ್ತನೆ ವಲಯ September 15 ನೀವು October 15 ಈ ತಳಿಯ ಬಿತ್ತನೆಯನ್ನು ಮಾಡಬಹುದು. ಮತ್ತೆ ಈ ತಳಿಯ ಅವಧಿಯು 95-100 ದಿನಗಳು ಇರುತ್ತದೆ. ಮತ್ತೆ ಇದರ ಇಳುವರಿ ನೀವು 8-10 ಕ್ವಿಂಟಲ್ ವರೆಗೆ ನೀವು ತೆಗೆದುಕೊಳ್ಬಹುದು. ಈ ತಳಿಯು 1-2 ತಳಿ ನೀರನ್ನು ಕೊಟ್ಟರೆ ನಿಮಗೆ 12 ಕ್ವಿಂಟಲ್ ವರೆಗೂ ನೀವು ಈ ತಳಿಯ ಉತ್ಪಾದನೆಯನ್ನು ತೆಗೆದುಕೊಳ್ಳಬಹುದು. ಇದು JJ11 ತಳಿಯ ಗುಣಧರ್ಮಗಳು. ಈ ತಳಿ ಬಿಟ್ರೆ ಈಗ ನಿಮ್ಮ ಹತ್ರ ಮೊದಲು ನೀವು 40 ವರ್ಷದಿಂದ ಬಳಸ್ತಿರುವ ತಳಿ ಅನಿಗೆರಿ ಅಂತಿತ್ತು, ಅನಿಗೆರಿ 1 ಅಂತ ನಿಮಗೆ ಗೊತ್ತಿರುತ್ತದೆ. ಈ ಅನಿಗೆರಿ ತಳಿಯು ನೆಟರೋಗಕ್ಕೆ ಬಹಳ ತುತ್ತಾಗಿದೆ. ನಿಮ್ಮ 40% ಗಿಡಗಳು ಅದು ನೆಟರೋಗ ಬಂದು ಸಾಯುತ್ತವೆ. ಬಟ್ ಈ ತಳಿಯಲ್ಲಿ ಬಹಳ ಒಳ್ಳೆಯ ವಿಶೇಷ ಗುಣಧರ್ಮಗಳು ಇರುತ್ತವೆ. ಸಾರಜನಕ ಆಗಿರಲಿ, ಸತ್ವ ಆಗಿರಲಿ, ಕಬ್ಬಿನಾಂಶ ಆಗಿರಲಿ, ಈ ತಳಿಯಲ್ಲಿ ಒಳ್ಳೆಯ ಗುಣಲಕ್ಷಣಗಳು ಇರುತ್ತವೆ. ಅದಕ್ಕಾಗಿ ನಾವು ಏನ್ ಮಾಡಿದ್ವಿ, ಈ ತಳಿಯನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ವಿ. ಇಂಪ್ರೂವ್ಮೆಂಟ್ ಅಂದ್ರೆ ಈ ತಳಿಯಲ್ಲಿ ನೆಟರೋಗ ನಿರೋಧಕ ಹೊಂದಿರುವ ತಾಕತ್ತನ್ನು ಈ ತಳಿಯಲ್ಲಿ ಹಾಕಿ ಮತ್ತೆ ನಾವು ಆ ತಳಿಯು ಬಿಡುಗಡೆ ಮಾಡಿದೀವಿ. ಈ ತಳಿಯ ಲಾಭವು ನಿಮಗೆ ಮುಂದಿನ ವರ್ಷದಿಂದ ಪಡೆಯಬಹುದು. ಈ ವರ್ಷ ನಾವು ಬೀಜವನ್ನು ಉತ್ಪಾದನೆ ಮಾಡ್ತಾ ಇದೀವಿ. ಬೀಜವನ್ನು ಉತ್ಪಾದನೆ ಆದ್ಮೇಲೆ ಮುಂದಿನ ವರ್ಷ ಈ ತಳಿಯ ಲಾಭವನ್ನು ನೀವು ತೆಗೆದುಕೊಳ್ಳಬಹುದು. ಎಲ್ಲೆಲ್ಲಿ ನೆಟೆರೋಗ ಹೋಗ್ತಾ ಇದೆ, ನಮ್ಮ ಗುಲ್ಬರ್ಗಾ ಡಿಸ್ಟಿಕ್ ಆಗ್ಲಿ ಎಲ್ಲೇ ಆಗ್ಲಿ, ನೆಟೆರೋಗ ಹೋಗ ವಲಯಕ್ಕೆ ಭೂಮಿಗೆ ಈ ತಳಿ ನೀವು ಹಾಕೊಂಡು ಇದರ ಲಾಭವನ್ನು ಪಡೆಯಬಹುದು. ಇದು ನಿಮ್ಮ ಸೂಪರ್ ಅನಿಗೆರಿ 1 ಅಂತ. ಮತ್ತೆ ಮುಂದಿನ ತಳಿಗಳು ನೀವು ಸುಲಗಾಯಿ ಅಂತ ಮಾರ್ತೀರಾ. ಕೆಲವು ರೈತರು ತಮ್ಮ ಭೂಮಿಯಲ್ಲಿ ಸುಲಗಾಯಿ ಸಲುವಾಗಿ ಸ್ವಲ್ಪ ಕಡಲೆವನ್ನು ಬೆಳೆಯುತ್ತಾರೆ. ಬಟ್ ಸುಲಗಾಯಿ ಸಲುವಾಗಿ ಇರುವ ಒಂದು ವಿಶೇಷ ತಳಿ ಅಂದ್ರೆ BZD 103 ಅಂತ. BZD 103 ಅನ್ನೋ ಈ ತಳಿಯನ್ನು ನೀವು ಸುಲಗಾಯಿಗಾಗಿ ಬಳಸಬಹುದು. ಈ ತಳಿಯ ಗುಣಧರ್ಮಗಳೆಂದರೆ ಇದು ದಪ್ಪ ಕಾಳವಿರುತ್ತದೆ. ದಪ್ಪ ಕಾಳ ಜೊತೆಗೆ ಮತ್ತೆ ನಿಮ್ಗೆ ಅಧಿಕ ಇಳುವರಿನು ಕೂಡ ಕೊಡುತ್ತದೆ. ಇದರ ಜೊತೆಗೆ ನೀವು ಈ ತಳಿಯನ್ನು ಸುಲಗಾಯಿ ಸಲುವಾಗಿ ನೀವು ಮಾರ್ಕೆಟ್ ಅಲ್ಲಿ ಹಸಿ ಕಡಲೆವನ್ನು ಮಾರಾಟ ಈ ತಳಿಯ ಲಾಭವನ್ನು ಪಡೆಯಬಹುದು. ಮತ್ತೆ ಈ ತಳಿ ನೀವು ಕಾಳುಗಳು ಸಹ ಮಾಡಬಹುದು. ಈ ತಳಿ ಸೇಮ್ ಇಳುವರಿ ನಿಮ್ಗೆ ಕೊಡುತ್ತದೆ. ಲೈಕ್ JJ11 ಅಷ್ಟೇ ಈ ತಳಿಯು ಇಳುವರಿ ನಿಮಗೆ ಲಾಭದಾಯಕವಾಗಿ ಪಡೆಯಬಹುದು. ಮತ್ತೆ ಇದರ ಜೊತೆಗೆ ಈಗಾಗಲೇ ನೀವು ಗೊತ್ತಿರೋದಂದ್ರೆ ಲೇಬರ್ ನಿಮಗೆ ಬಹಳ ಶಾರ್ಟೇಜ್ ಆಗ್ತಾ ಇದೆ. ಲೇಬರ್ ಸಿಗೋದಿಲ್ಲ, ಕಟಾವ್ ಮಾಡೋ ಒಟ್ಟಿಗೆ ಲೇಬರ್ ಸಿಗೋದಿಲ್ಲ. ಸೊ ಮಷಿನ್ ಕಟಾವ್ ಅಂತ ತಳಿಗಳು ಈಗಾಗಲೇ ಬಿಡುಗಡೆ ಆಗಿದಾವೆ. 5-6 ವರ್ಷದಿಂದ ಮಷಿನ್ ಕಟಾವ್ ಸಲುವಾಗಿ ತಳಿಗಳು ಬರ್ತಾ ಇದಾವೆ. ನಮ್ಮ ಹತ್ರ GBM 2 ಅಂತ ಒಂದು ತಳಿ ಪರ್ಟಿಕ್ಯುಲರ್ಲಿ ಮಷಿನ್ ಕಟಾವಿಗೆ ಯಂತ್ರೋಪಕರಣವಾಗಿ ಕಟಾವ್ ಮಾಡಬಹುದು ನೀವು. ಈ ತಳಿ ಸ್ವಲ್ಪ ಎತ್ತರವಿರುತ್ತದೆ ಮತ್ತೆ ಇದು ಮಷಿನ್ ಕಟಾವಿಗೆ ಸೂಕ್ತವಾಗಿರುತ್ತದೆ. ಈ ತಳಿಯ ಗುಣಧರ್ಮಗಳೆಂದರೇನೆ, ಈ ತಳಿ ನೀವು 15-17 ನಿಮ್ಮ ಭೂಮಿಯಲ್ಲಿ ತೇವಾಂಶ ಇದ್ರೆ ನೀವು 15 ಸೋಯಿಂಗ್ ತಗೊಂಡು ನೀವು 15 ಅದನ್ನು ಬಿತ್ತನೆ ಮಾಡಬಹುದು. ಬಟ್ ಈ ತಳಿಗೆ ಒಣ ಬೇಸಾಯ ಮಾಡುವಾಗ ಸ್ವಲ್ಪ ಒಂದ್ ಅಥವಾ ಎರಡು ನೀರು ನೀವು ಕೊಡಲೇಬೇಕಾಗುತ್ತದೆ. ಬಿಕಾಸ್ ಇದು ಈ ತಳಿ 100 ರಿಂದ 115 ದಿನಗಳ ಕಾಲ ಈ ತಳಿಯನ್ನು ತಗೊಂತದೆ. ಲಾಸ್ಟ್ಗೆ ತಳಿ ಸ್ವಲ್ಪ ನೀರು ನಿಮ್ ಭೂಮಿಯಲ್ಲಿ ಕಮ್ಮಿ ಇದ್ರೆ 1 or 2 ತಳಿ ನೀರು ಕೂಡಷ್ಟು ನಿಮ್ಮ ಹತ್ರ ನೀರಿದ್ರೆ ಈ ತಳಿಯ ಲಾಭವನ್ನು ನೀವು ಪಡೆಯಬಹುದು. ಈ ತಳಿ ನೀವು ಮಷಿನ್ ಕಟಾವ್ಗಾಗಿ ಬಿತ್ತನೆಯನ್ನು ಮಾಡಿಕೊಂಡು ಮಷಿನ್ ಕಟಾವ್ದಿಂದ ನೀವು ಕಟಾವ್ ಮಾಡಲು ಸೂಕ್ತವಾಗಿರುತ್ತದೆ. ಮತ್ತೆ ಇದರ ಜೊತೆಗೆ ಮತ್ತೊಂದು ತಳಿ ಹೇಳೋದೆಂದ್ರೆ, ಈಗ ನಿಮಗೆ ಗೊತ್ತಾದಂಗ ಇವೆಲ್ಲ ನಮ್ಮ ದೇಸಿ ತಳಿ ಅಂತೀವಿ ನಾವು. ಮತ್ತೆ ಈಗ ಒಂದು ಕಾಬೂಲಿ ತಳಿ, ಅದು ಬಿಳಿ ಕಾಲು. ಇವು ದೇಸಿ ತಳಿ ಎಲ್ಲ ನಿಮ್ಗೆ ಗೊತ್ತಿದ್ದಂಗೆ ಬ್ರೌನ್ ಕಲರ್ ಇರುತ್ತೆ, ಇದು ಕಾಬೂಲಿ ಬಿಳಿ ಕಾಳು ಇರುತ್ತೆ. ಸೊ ಇದಕ್ಕೂ ನಾವು ಒಂದು ವೆರೈಟಿ ನಾವು ನ್ಯಾಷನಲ್ ಲೆವೆಲ್ ಅಲ್ಲಿ ಭಾರತದ ಎಲ್ಲಾ ಭಾಗಕ್ಕೆ ಸೂಕ್ತವಾದ ತಳಿ ಇದು. ಆಕ್ಚುಲಿ MNK1 ಅಂತ ತಳಿ ಇದು. ಇದು ಆಕ್ಚುಲಿ ದಪ್ಪ ಕಾಳು ಇರುತ್ತದೆ, ಅತಿ ದಪ್ಪ ಕಾಳು. ಅತಿ ದಪ್ಪ ಕಾಳು ಅಂದ್ರೆ ನೀವು 100 ಬೀಜದ್ದು ನೀವು 50 ರಿಂದ 60 ಗ್ರಾಂ ಇರುತ್ತದೆ. ಸೊ ಉಳಿದಿಂದೆಲ್ಲ ದೇಸಿ ತಳಿ 20 ರಿಂದ 25 ಗ್ರಾಂ ಅಷ್ಟೇ ಇರುತ್ತೆ. ಸೊ ಇದು ಬಹಳ ದಪ್ಪ ಕಾಳು ಇರೋದ್ರಿಂದ ಇದಕ್ಕೆ ನಾವು ಡಾಲರ್ ಚೆನ್ನಾನು ಅಂತ ಕರೆಯುತ್ತೇವೆ. ಮತ್ತೆ ಇದು ಬಿಳಿ ಬಣ್ಣದಾಗಿರುತ್ತದೆ. ಆಕ್ಚುಲಿ ಈ ತಳಿ ನಾರ್ತ್ ಸೈಡ್ ಅಲ್ಲಿ ಜಾಸ್ತಿ ಬೆಳೆಯುತ್ತಾರೆ. ನೀವು ಇದನ್ನು ತಗೊಂಡು ನೀವು ಎಕ್ಸ್ಪೋರ್ಟ್ ಕೂಡ ಮಾಡಬಹುದು ಈ ತಳಿ. ಸೊ ಈ ತಳಿಯ ಲಾಭ ಕೂಡ ನೀವು ಪಡೆಯಬಹುದು. ಈ ತಳಿ ಸೇಮ್ 100 ರಿಂದ 110 ದಿನಗಳಲ್ಲಿ ಬರುತ್ತದೆ ಕಟಾವ್ಗೆ. ಮತ್ತೆ ಇದು ನೀರಾವರಿ ಮತ್ತೆ ಒಣ ಬೇಸಾಯಕ್ಕೆ ಸೂಕ್ತವಾಗಿರುತ್ತದೆ. ಯಾವುದೇ ತಳಿ ಕಡಲೆಯಲ್ಲಿ ನೀವು ನೀರಾವರಿ ಅಥವಾ ಒಣ ಬೇಸಾಯಕ್ಕೆ ಸೂಕ್ತ ಇರುತ್ತೆ. ನಿಮಗೆ ಕಡಲೆ ಬೆಳೆಯುವಾಗ ನಾವು ನಮ್ಮ ಗಮನಕ್ಕೆ ಇಟ್ಟುಕೊಳ್ಳುವುದೇನೆಂದ್ರೆ ಯಾವ ಟೈಮಲ್ಲಿ ನಾವು ನೀರಾವರಿ ಕೊಡಬೇಕಂತ. ಹೂವು ಬಿಡುವ ಟೈಮಲ್ಲಿ ನೀವು ಈ ಕಡಲೆಗೆ ನೀರನ್ನು ಕೊಡಬಾರದು. ಅದಕ್ಕಾಗಿ ಕಡಲೆ ಯಾವಾಗಲೂ ನೀರು ನೀವು ಕೊಡ್ತೀರಾ ಅದು ಬಹಳ ಇಂಪಾರ್ಟೆಂಟ್. ಸೊ ಈ ತಳಿಗಳ ಬಗ್ಗೆ ತಿಳ್ಕೊಂಡಿರಾ. ಮತ್ತೆ ಜಾಸ್ತಿ ನಿಮಗೆ ಏನಾದರೂ ಇನ್ಫಾರ್ಮೇಶನ್ ಬೇಕಾದ್ರೆ ಅಥವಾ ಮತ್ತೆ ಜಾಸ್ತಿ ತಿಳ್ಕೊಳ್ಬೇಕಾದ್ರೆ ನೀವು ವಲಯ ಕೃಷಿ ಸಂಶೋಧನಾ ಕೇಂದ್ರವನ್ನು ಭೇಟಿ ಮಾಡಬಹುದು ಅಥವಾ ನನ್ನ ನಂಬರಿಗೆ ಕಾಲ್ ಮಾಡಿ ಇದರ ಇನ್ಫಾರ್ಮೇಶನ್ ಅಥವಾ ನಿಮಗೆ ಬೇಕಾದ ಮಾಹಿತಿಗಳನ್ನು ತಿಳಿದುಕೊಳ್ಳಬೇಕು. ನನ್ನ ಮೊಬೈಲ್ ನಂಬರ್ 800-86-44-224. ನಮಸ್ಕಾರಗಳು. ಡಾಕ್ಟರ್ ಲಕ್ಷ್ಮಣ್ ಚಿಂಚೋಳಿ ಅವರನ್ನ ತಾವು ಹೆಚ್ಚಿನ ಮಾಹಿತಿಗಾಗಿ ಮಾತಾಡಿಸಬಹುದು. ಅವರ ಮೊಬೈಲ್ ನಂಬರ್ ಹಿಂಗದ 800-08-64-42-24. ಈ ನಂಬರ್ನ ಬಳಸಿ ತಾವು ಡಾಕ್ಟರ್ ಲಕ್ಷ್ಮಣ್ ಚಿಂಚೋಳಿ ಅವರ ಜೊತೆಗೆ ಮಾತಾಡಬಹುದು. ಇನ್ನ ಮುಖ್ಯವಾದಂತಹ ಒಂದು ವಿಚಾರ, ಯಾವಾಗ ನೀವು ಬಿತ್ತನೆ ಮಾಡೋದಕ್ಕೆ ತಯಾರಾಗ್ತೀರಿ ಅದಕ್ಕಿಂತ ಪೂರ್ವದೊಳಗ ಒಂದು ಕೆಲಸವನ್ನ ಮಾಡಬೇಕಾಗ್ತದ, ಅದು ಬೀಜೋಪಚಾರ ಅನ್ನುವಂಥದ್ದು. ತಮಗೆಲ್ಲ ಗೊತ್ತಿರುವಂತದ್ದು, ಆದ್ರೆ ಕೆಲವೊಂದು ಸಂದರ್ಭದೊಳಗೆ ನಾವು ಬೀಜೋಪಚಾರ ಮಾಡದೆ ಬಿತ್ತನೆ ಮಾಡುವಂತಹ ಕಾರ್ಯವನ್ನು ಕೂಡ ಮಾಡ್ತಾ ಇರ್ತೀವಿ. ಅದಕ್ಕೆ ಅದನ್ನ ದಯವಿಟ್ಟು ತಪ್ಪಿಸ್ಬೇಕು. ಬಿತ್ತನೆ ಮಾಡೋದಿತ್ತಂದ್ರ ನೀವು ಮೊದಲು ಬೀಜೋಪಚಾರ ಮಾಡಿ ಆಮೇಲೆ ಬಿತ್ತನೆ ಮಾಡಬೇಕು. ಡಾಕ್ಟರ್ ಶ್ರೀನಿವಾಸ್ ಅವರು ಇದೇ ವಿಚಾರವಾಗಿ ತಮಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇನ್ನೇನು ಮುಂಗಾರು ಬೆಳೆಗಳ ಕಟಾವು ನಂತರ ಹಿಂಗಾರು ಹಂಗಾಮು ಪ್ರಾರಂಭವಾಗ್ತದೆ. ಹಾಗಾಗಿ ಹಿಂಗಾರು ಹಂಗಾಮಿನಲ್ಲಿ ಬೆಳೆತಕ್ಕಂತ ಬೆಳೆಗಳ ಬಿತ್ತನೆ ಬೀಜಗಳನ್ನ ನಾವು ಬೀಜೋಪಚಾರ ಮಾಡಿ ಬಿತ್ತಬೇಕು. ಈ ರೀತಿ ಮಾಡೋದ್ರಿಂದ ಮುಂದೆ ಆಗತಕ್ಕಂತ ಕೀಟ ಅಥವಾ ರೋಗದ ಬಾಧೆಗಳನ್ನ ನಾವು ಪ್ರಾರಂಭ ಹಂತದಲ್ಲಿ ತಡೆಗಟ್ಟಬಹುದಾಗಿದೆ. ಬೀಜೋಪಚಾರ ಎನ್ನುವುದೊಂದು ಸಂಶೋಧನೆಗಳಿಂದ ಬೆಳೆಗೆ ಬಾಧಿಸತಕ್ಕಂತ ಕೀಟ ರೋಗಗಳ ನಿರ್ವಹಣೆಗೆ ಸೂಕ್ತ ಒಂದು ಕೀಟನಾಶಕ ಆಗಿರ್ಬೋದು ಅಥವಾ ಶಿಲೀಂಧ್ರನಾಶಕದಿಂದ ನಾವು ಬೀಜೋಪಚಾರ ಮಾಡಿ ಬಿತ್ತಿದ್ರೆ ಆಯಾ ಬೆಳೆಗೆ ಸಂಬಂಧಿಸತಕ್ಕಂತ ಕೀಟ ರೋಗಗಳು ಬೆಳೆಯ ಮೊದಲ ಹಂತದಲ್ಲಿಯೇ ನಾವು ಯಶಸ್ವಿಯಾಗಿ ನಿರ್ವಹಣೆ ಮಾಡಬಹುದು ಅಂತ ಅನೇಕ ಸಂಶೋಧನೆಗಳಿಂದ ಇದು ಸಾಬೀತಾಗಿದೆ. ಹಾಗಾಗಿ ಅನೇಕ ರೈತರು ಬಿತ್ತನೆ ಬೀಜಕ್ಕೆ ಬೀಜೋಪಚಾರ ಮಾಡುವ ಒಂದು ಕ್ರಮವನ್ನ ನಿರ್ಲಕ್ಷ್ಯದಿಂದಲೋ ಅಥವಾ ಗೊತ್ತಿಲ್ಲದೇನೋ ಹಾಗೆ ಅವರು ಬಿತ್ತೋದ್ರಿಂದ ಮುಂದೆ ಬೆಳೆಗೆ ಸಮಸ್ಯೆ ಉಂಟಾದಾಗ ಅವರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರ್ತಾರ. ಆಗ ನಾವು ಬೀಜೋಪಚಾರ ಬಗ್ಗೆ ಕೇಳಿದಾಗ ಅವರು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾರ. ಸೊ ಹಾಗಾಗಿ ಆ ತರ ಆಗ್ಬಾರ್ದನ್ನ ಉದ್ದೇಶಕ್ಕೆ ನಾವು ಬೀಜಗಳನ್ನ ನಾವು ಬಿತ್ತನೆಗಿಂತ ಮುಂಚೆ ಬೀಜೋಪಚಾರ ಮಾಡೋದ್ರಿಂದ ಈ ಮುಂದೆ ಆಗ್ತಕ್ಕಂತ ಸಮಸ್ಯೆಗಳನ್ನ ನಾವು ಪ್ರಾರಂಭದಲ್ಲಿ ಗುರುತಿಸಿ ಅದನ್ನ ತಡೆಗಟ್ಟಬಹುದು. ಹಾಗಾಗಿ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಪ್ರಮುಖ ದ್ವಿದಳ ಧಾನ್ಯದ ಬೆಳೆಯಾದ ಕಡಲೆ ಬೆಳೆಯು ಸಾಮಾನ್ಯವಾಗಿ ಅಕ್ಟೋಬರ್ ಮೊದಲ ವಾರದಿಂದ ಬಿತ್ತನೆಗೆ ನಾವು ಸ್ಟಾರ್ಟ್ ಮಾಡ್ತೀವಿ. ಹಾಗಾಗಿ ಬಿತ್ತಕ್ಕಿಂತ ಮುಂಚೆ ಬಿತ್ತನೆ ಬೀಜಗಳನ್ನ ನಾವು ಬೀಜೋಪಚಾರ ಮಾಡಬೇಕು. ಯಾವ ತರ ಮಾಡ್ಬೇಕು ಅಂತ ಹೇಳಿದ್ರೆ, ಬಿತ್ತನೆಗೆ ಮೊದಲು ಬೆಳೆ ಬರ ನಿರೋಧಕ ಹೆಚ್ಚಿಸಬೇಕಾದ್ರೆ ನಾವು ಬೀಜವನ್ನ ಶೇಕಡ 2ರ ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಒಂದು 30 ನಿಮಿಷ ಅದನ್ನ ನೆನೆಸಬೇಕು ಅಥವಾ ಶೇಕಡ 25ರ ಗೋಮೂತ್ರದಲ್ಲಿ ಸುಮಾರು 8 ತಾಸುಗಳವರೆಗೆ ನೆನೆಸಿ ಕನಿಷ್ಠ 7 ತಾಸುಗಳವರೆಗೆ ನೆರಳಲ್ಲಿ ಒಣಗಿಸಬೇಕು. ನಂತರ ಪ್ರತಿ ಕೆಜಿ ಬೀಜಕ್ಕೆ 2 ಗ್ರಾಂ ಕ್ಯಾಪ್ಟನ್ ಅಂತ ಹೇಳ್ತೀವಿ ನಾವು, ಅಥವಾ 3.5 ಗ್ರಾಂ ಸಂಯುಕ್ತ ಕೀಟನಾಶಕ ಅಥವಾ 4 ಗ್ರಾಂ ಟ್ರೈಕೋಡರ್ಮಾ ಹಾರ್ಜಿಯಾನಮ್ ಅಂತ ಜೈವಿಕ ಕೀಟನಾಶಕದಿಂದ ಬೀಜೋಪಚಾರ ಮಾಡಬೇಕು. ಈ ತರ ಮಾಡೋದ್ರಿಂದ ಬೆಳಗ್ಗೆ ಬರ್ತಕ್ಕಂತ ನೆಟ್ಟೆ ರೋಗ ಅಂತ ಹೇಳ್ತೀವಿ ಅಥವಾ ಸಿಟಿ ರೋಗ ಅಂತ ಹೇಳ್ತೀವಿ, ಅದನ್ನ ನಾವು ತಡೆಗಟ್ಟಬಹುದು. ನಂತರ ಪ್ರತಿ ಕೆಜಿ ಬೀಜಕ್ಕೆ ನಾವು 4 mL ರೆಜಿಬಿಯಂ SB120 ಮತ್ತು 4 mL ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳಿಂದ ನಾವು ಬೀಜೋಪಚಾರ ಮಾಡಿ ಬಿತ್ತನೆಗೆ ಬಳಸಬೇಕು. ಇವೆಲ್ಲಾ ಕ್ರಮಗಳಿಂದ ನಾವು ಅತಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಬಹುದಾಗಿದೆ. ಎಲ್ಲಕ್ಕಿಂತ ಮುಂಚೆ ಯಾವುದೇ ತರ ನೀವು ಬೀಜೋಪಚಾರ ಕೈಗೊಳ್ಳುವ ಮುಂಚೆ ಒಂದು ಸಲ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿ ಇಲ್ಲಿಯ ಸಮಗ್ರವಾದ ಮಾಹಿತಿಯನ್ನ ವಿಜ್ಞಾನಿಗಳಿಂದ ಪಡೆದುಕೊಳ್ಳಬಹುದು. ಒಂದ್ ವೇಳೆ ತಮಗೆ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ರೆ ನಮ್ಮ ದೂರವಾಣಿ ಸಂಖ್ಯೆಗಳನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಇದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳಬಹುದು. ಹಾಗಾಗಿ ನನ್ನ ಮೊಬೈಲ್ ಸಂಖ್ಯೆ ನಿಮ್ಗೆ ಹೇಳ್ತೀನಿ, ದಯವಿಟ್ಟು ಬರ್ಕೊಳ್ಳಿ, 9449619313. ಇನ್ನೊಂದ್ಸಲ ಹೇಳ್ತೀನಿ, 9449619313. ಮೊಬೈಲ್ ಸಂಖ್ಯೆಗೆ ನೀವು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಬಹುದು. ಅಥವಾ ನಮ್ಮ ಕೆವಿಕೆ ಕಲಬುರಗಿ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನೀವು ಅದರಲ್ಲಿ ಬೀಜೋಪಚಾರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನ ಪಡೆದುಕೊಳ್ಳಬಹುದು. ಧನ್ಯವಾದಗಳು. ಆತ್ಮೀಯ, ಇಲ್ಲಿ ತನಕ ಡಾಕ್ಟರ್ ಶ್ರೀನಿವಾಸ್ ಅವರು ಹೇಳಿದ್ದನ್ನ ಕೇಳಿದ್ರಲ್ಲ, ಇವತ್ತಿನ ಕಾರ್ಯಕ್ರಮದೊಳಗ ಇಷ್ಟು ಮಾಹಿತಿಯನ್ನ ನಾವು ಇಲ್ಲಿ ತನಕ ತಮಗೆ ಕೊಟ್ವಿ. ಈ ಮಾಹಿತಿ ತಮಗ ಉಪಯೋಗಕ್ಕೆ ಬರ್ತದ ಅಂತ ಹೇಳಿ ನಾವು ಭಾವಿಸ್ತೀವಿ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಕೃಷಿ ಸಂವಾದ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೆ ಮುಂದಿನ ವಾರ ಹೊಸ ವಿಚಾರಗಳ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದುವರೆಗೆ ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗ ತಜ್ಞರಾಗಿರುವ ಡಾಕ್ಟರ್ ಜಹೀರ್ ಅಹಮದ್, ಮಣ್ಣು ವಿಜ್ಞಾನಿ ಡಾಕ್ಟರ್ ಶ್ರೀನಿವಾಸ್, ವಲಯ ಸಂಶೋಧಕರಾದ ಡಾಕ್ಟರ್ ಲಕ್ಷ್ಮಣ್ ಚಿಂಚೋಳಿ ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ಎಆರ್ ಕುರುಬಾರ್. ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್. ಪ್ರಸ್ತುತಿ ಸೋಮಶೇಖರ್ ಎಸ್ರುಳಿ. ಕೃಷಿ ಸಂವಾದ ಕೇಳಿದಿರಿ. ಈಗ ನಾಗಮ್ಮ ಕೆ ಮುಲಿಗೆ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಹೊರಗೊಂದು ದೇವೀಂದ್ರ ಗಿಡ ಹುಟ್ಟಿ, ಊರ ಹೊರಗೊಂದು ದೇವೀಂದ್ರ ಗಿಡ ಹುಟ್ಟಿ, ರೈತ ರೈತರ ಕೊಡಿ ನಗತ ತೊಟಲ ಕಟ್ಟಿ, ಜಾಣಿ ಬಲದಾರುಡಿ ಕೇಳಲೆ ನಾರಿ, ಜಾಣಿ ಬಲದಾರುಡಿ. ಊರ ಹೊರಗೊಂದು ದೇವೀಂದ್ರ ಗಿಡ ಹುಟ್ಟಿ, ಊರ ಹೊರಗೊಂದು ದೇವೀಂದ್ರ ಗಿಡ ಹುಟ್ಟಿ, ರೈತ ರೈತರ ಕೂಡಿ ನಗತ ತೊಟ್ಟಲ ಕಟ್ಟಿ, ಹೂವಿನ ಟೇರಲ್ಲೇನೆ ಕೇಳಲ್ಲೇನಾರಿ, ಹೂವಿನ ಟೇರಲ್ಲೇನೆ. ಎಡಗಾಲಿಂದಿರವಾದು ಲಂಗುಣಸಿ ಮೈಯಾದು, ಎಡಗಾಲಿಂದಿರವಾದು ಲಂಗುಣಸಿ ಮೈಯಾದು, ತನ್ನೊಟ್ಟಿ ಲೊಟ್ಟಿದ ತಾಬೈಲಿಗೆ ತರವಾದು, ಜಾಣಿ ಬಲ್ಲದಾರುಡಿ ಕೇಳಲ್ಲೇನಾರಿ, ಜಾಣಿ ಬಲ್ಲದಾರುಡಿ. ಎಡಗಾಲಿಲ್ಲಿರವಾದು ಲಂಗುಡಿಸಿ ಮೈಯಾದು, ಎಡಗಾಲಿಲ್ಲಿರವಾದು ಲಂಗುಡಿಸಿ ಮೈಯಾದ, ತನ್ನೊಟ್ಟಿ ಲೊಟ್ಟಿ ತಾಬೈಲಿ ತರವಾದು, ಕೋಳಿಯ ಮರಿಯಲ್ಲೇನೆ ಕೇಳಲ್ಲೇನಾರಿ, ಕೋಳಿಯ ಮರಿಯಲ್ಲೇನೆ. ಬೀದಗ ಇರವಾದು ಬೂದಿಯ ಬುಕ್ಕದು, ಬೀದಗ ಇರವಾದು ಬೂದಿಯ ಬುಕ್ಕದು, ಆಳ ಮಕ್ಕಳಿಗೆಲ್ಲ ಅಳಸುತ್ತೆ ಕಳವಾದು, ಜಾಣಿ ಬಲ್ಲದಾರುಡಿ ಕೇಳಲ್ಲೇನಾರಿ, ಜಾಣಿ ಬಲ್ಲದಾರುಡಿ. ಬೀದಗೆ ಇರವಾದು ಬೂದಿಯ ಬುಕ್ಕದು, ಬೀದಗೆ ಇರವಾದು ಬೂದಿಯ ಬುಕ್ಕದ, ಆಡ ಮಕ್ಕಳಿಗೆಲ್ಲ ಅಳಸುತ್ತೆ ಕಳವಾದು, ತೇಳಿನ ಮರಿಯಲ್ಲೇನೆ ಕೇಳಲ್ಲೇನಾರಿ, ತೇಳಿನ ಮರಿಯಲ್ಲೇನೆ. ಬಾಯಿಲಿ ತಿನ್ನದು ಬೆನ್ನಿಲಿ ಕರದು, ಬಾಯಿಲಿ ತಿನ್ನದು ಬೆನ್ನಿಲಿ ಕರದು, ದಮ್ಮ ಹಾರು ಸರಸಿ ನೀರನ್ನು ಮುಗಿಯದು, ಜಾಣಿ ಬಲ್ಲದಾರುಡಿ ಕೇಳಲ್ಲೇನಾರಿ, ಬಾಯಿಲಿ ಬುಕ್ಕದು ಬೆನ್ನಿಲಿ ಕರದು ಬಾಯಿಲಿ ಬುಕ್ಕದು ಬೆನ್ನಿಲಿ ಕರದ ಬೆನ್ನಾರು ಸರಿ ನೀರನ್ನು ಮುಗಿಯದು ಸಾಣಿಯ ಕಲ್ಲಲೇನೆ ಕೇಳಲೆ ನಾರಿ ಸಾಣಿಯ ಕಲ್ಲಲೇನೆ ಬೈಲಾಗ ಇರವದು ಬೆಟ್ಟಾಗಿ ಬೆಳೆಯದು ಬೈಲಾಗ ಇರವದು ಬೆಟ್ಟಾಗಿ ಬೆಳೆಯದು ಹೋಗ ನಾರರಿಗೆಲ್ಲ ಸೆರಗಿಡದು ಸೆಳೆಯದು ಜಾಣಿ ಬಲ್ಲದ ರೊಡಿ ಕೇಳಲೆ ನಾರಿ ಜಾಣಿ ಬಲ್ಲದ ರೊಡಿ ಬೈಲಾಗ ಇರವದು ಬೆಟ್ಟಾಗಿ ಬೆಳೆಯದು ಬೈಲಾಗ ಇರವದು ಬೆಟ್ಟಾಗಿ ಬೆಳೆಯದು ಹೋಗ ನಾರರಿಗೆಲ್ಲ ಸೆರಗಿಡದು ಸೆಳೆಯದು ಉತ್ರಾಣಿ ಕಡ್ಡಲೇನೆ ಕೇಳಲೆ ನಾರಿ ಉತ್ರಾಣಿ ಕಡ್ಡಲೇನೆ ತೊಟ್ಟದಾಗ ಇರವದು ಮಟ್ಟಿ ನೀರ ಮುಗಿಯದು ತೊಟ್ಟದಾಗ ಇರವದು ಮಟ್ಟಿ ನೀರ ಮುಗಿಯದು ತೋಟ ಮಾಡಣ್ಣಗೆ ಉಣವಲ್ಲೇ ಇರವದು ಜಾಣಿ ಬಲ್ಲದ ರೊಡಿ ಕೇಳಲೆ ನಾರಿ ಜಾಣಿ ಬಲ್ಲದ ರೊಡಿ ತೋಟದಾಗ ಇರವದು ಮಟ್ಟಿ ನೀರ ಮುಗಿಯದು ತೋಟದಾಗ ಇರವದು ಮಟ್ಟಿ ನೀರ ಮುಗಿಯದ ತೋಟ ಮಾಡಣ್ಣಗ ಉಣವಲ್ಲೇ ಇರವದು ಉಡಲ ಕಾಯಲೇನೆ ಕೇಳಲೆ ನಾರಿ ಅವಡಲ ಕಾಯಲೇನೆ ಕೇಳಲೆ ನಾರಿ ಅವಡಲ ಕಾಯಲೇನೆ ಕೇಳಲೆ ನಾರಿ ಅವಡಲ ಕಾಯಲೇನೆ ಕೇಳಲೆ ನಾರಿ ಅವಡಲ ಕಾಯಲೇನೆ ಕೇಳಲೆ ನಾರಿ ಅವಡಲ ಕಾಯಲೇನೆ ನಾಗಮ್ಮ ಕೇಮುಲಿಗೆ ಹಾಗೂ ಸಂಗಡಿಗರಿಂದ ಇನ್ನೊಂದು ಸಂಪ್ರದಾಯದ ಪದ ನಾಯದು ಬೇಸಗ ಕೋಳೆದು ಕೂಗಗ ಮೂಡಲ ಚಿಕೆ ಏರಿತ ಬಂಗಾರದ ಭಜನೆ ಮಾಡವರ್ಯಾರೆ ಮೂಡಲದ ಚಿಕೆ ಏರಿತ ಬಂಗಾರದ ಭಜನೆ ಮಾಡವರ್ಯಾರೆ ಮೂಡಲ ಚಿಕೆ ಏರಿತ ಬಂಗಾರದ ಭಜನೆ ಮಾಡವರ್ಯಾರೆ ಮೂಡಲ ಚಿಕೆ ಏರಿತ ಬಂಗಾರದ ಭಜನೆ ಮಾಡವರ್ಯಾರೆ ಮೂಡಲ ಈಚೆಕೆ ಏರಿತ ನನ ಬಾಲ ನಂದನೊಲಗ ಬಿಡರಿಂದ ಬಂಗಾರದ ಭಜನೆ ಮಾಡವರ್ಯಾರೆ ನಂದನೊಲಗ ಬಿಡರಿಂದ ಬಂಗಾರದ ಭಜನೆ ಮಾಡವರ್ಯಾರೆ ನಂದನೊಲಗ ಬಿಡರಿಂದ ಬಂಗಾರದ ಭಜನೆ ಮಾಡವರ್ಯಾರೆ ನಂದನೊಲಗ ಬಿಡರಿಂದ ಬಂಗಾರದ ಭಜನೆ ಮಾಡವರ್ಯಾರೆ ಹೊತ್ತಂಟ ನೆನದಿದ ಅತ್ಯಂಟ ದೇವರಿಗೆ ಹೊತ್ತೇನಾಗಿರವ ಸೂರ್ಯಗ ಬಂಗಾರದ ಭಜನೆ ಮಾಡವರ್ಯಾರೆ ಹೊತ್ತೇನಾಗಿರವ ಸೂರ್ಯಗ ಬಂಗಾರದ ಭಜನೆ ಮಾಡವರ್ಯಾರೆ ಹೊತ್ತೇನಾಗಿರವ ಸೂರ್ಯಗ ಬಂಗಾರದ ಭಜನೆ ಮಾಡವರ್ಯಾರೆ ಹೊತ್ತೇನಾಗಿರವ ಸೂರ್ಯಗ ಬಂಗಾರದ ಭಜನೆ ಮಾಡವರ್ಯಾರೆ ಹೊತ್ತೇನಾಗ ಇರವ ಸೂರ್ಯಗ ನೆನದಾರ ಅತ್ಯಂತ ಪಾಪ ಪರಿಹಾರ ಬಂಗಾರದ ಭಜನೆ ಮಾಡವರ್ಯಾರೆ ಅತ್ಯಂತ ಪಾಪ ಪರಿಹಾರ ಬಂಗಾರದ ಭಜನೆ ಮಾಡವರ್ಯಾರೆ ಅತ್ಯಂತ ಪಾಪ ಪರಿಹಾರ ಬಂಗಾರದ ಭಜನೆ ಮಾಡವರ್ಯಾರೆ ಅತ್ಯಂತ ಪಾಪ ಪರಿಹಾರ ಬಂಗಾರದ ಭಜನೆ ಮಾಡವರ್ಯಾರೆ ಮನೆಗೇರಿ ಹುಲಿ ಬಂದ ಗುಡಿಯ ಹೋಗತಾವ ಬಂಗಾರದ ಭಜನೆ ಮಾಡವರ್ಯಾರೆ ಹುಲಿ ಬ ಬಂದ ಗುಡಿಯ ಹೋಗುತ್ತಾವ ಬಂಗಾರದ ಭಜನೆ ಮಾಡವರ್ಯಾರೆ ಹುಲಿ ಬಂದ ಗುಡಿಯ ಹೋಗುತ್ತಾವ ಬಂಗಾರದ ಭಜನೆ ಮಾಡವರ್ಯಾರೆ ಹುಲಿ ಬಂದ ಗುಡಿಯ ಹೋಗುತ್ತಾವ ಬಂಗಾರದ ಭಜನೆ ಮಾಡವರ್ಯಾರೆ ಬಂಗಾರದ ಭಜನೆ ಮಾಡವರ್ಯಾರೆ ಗಿಣಿ ಬಂದ ಜಾಬ